ಕರದಲ್ಲಿ ಹೊಳೆಯುತ್ತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಹರಡಿ ಕಂಕಣದುಂಡು ಕರದಲ್ಲಿ ಹೊಳೆಯುತ ಸರಿಗಿ ಸರವು ಚಂದ್ರ ಹಾರಗಳಲೆಯುತ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಮಂಗಳಾಂಗಿಯೇ ನಿನಗೊಂದಿಸಿ ಎರಗುವೆ ಇಂದಿರೇಶನ ಕೂಡಿ ಇಂದು ನಮ್ಮನಿ ತನಕ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀ ತನಕ ಕೇಳುಗರೆ ಗಮನಿಸಿ, ಇಂದು ಸಂಜೆ 7 ಗಂಟೆಗೆ KMC ಆಸ್ಪತ್ರೆ ಅತ್ತಾವರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ KMC. ಇಂದಿನ ವಿಷಯ ದೀರ್ಘಕಾಲದ ಕಿಡ್ನಿ ರೋಗ, ಕ್ರೋನಿಕ್ ಕಿಡ್ನಿ ಡಿಸೀಸ್. ಭಾಗವಹಿಸುತ್ತಾರೆ KMC ಅತ್ತಾವರ ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಲಾವಣ್ಯ SR ಭಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಆಸ್ಪತ್ರೆ ಅತ್ತಾವರ. ಈಗ ನಾಗರಾಜ್ ರಾವ್ ಹವಾಲ್ದಾರ್ ಅವರು ಹಾಡಿರುವ ಬಸವಣ್ಣನವರ ವಚನ. ಅವಳ ವಚನ ಬೆಲ್ಲದಂತೆ, ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಅವಳ ವಚನ ಬೆಲ್ಲದಂತೆ, ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ಹೃದಯದಲ್ಲಿಪ್ಪುದು ನಂಜು ಕಂಡಯ್ಯ, ನಾಗರಾಜರಾವ್ ಹವಾಲ್ದಾರ್ ಅವರು ಹಾಡಿರುವ ಬಸವಣ್ಣನವರ ವಚನವನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 7 ಗಂಟೆ. ಈಗ KMC ಆಸ್ಪತ್ರೆ ಅತ್ತಾವರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಹಲೋ KMC. ಇಂದಿನ ವಿಷಯ ದೀರ್ಘಕಾಲದ ಕಿಡ್ನಿ ರೋಗ, ಕ್ರೋನಿಕ್ ಕಿಡ್ನಿ ಡಿಸೀಸ್. ಭಾಗವಹಿಸುವ ತಜ್ಞ ವೈದ್ಯರು KMC ಆಸ್ಪತ್ರೆ ಅತ್ತಾವರ ಇಲ್ಲಿನ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಲಾವಣ್ಯ SR ಭಟ್. ಕಾರ್ಯಕ್ರಮ ನಡೆಸಿಕೊಡುವವರು ಲತೀಶ್ ಪಾಲ್ದನಿ. ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 0824 298 2438, 298-2493-295030 ಮೊಬೈಲ್ ಸಂಖ್ಯೆ 8277-03-8000 ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಸ್ವಲ್ಪ ಹೊತ್ತಿನಲ್ಲಿ ಕೆಎಂಸಿ ಹಾಸ್ಪಿಟಲ್ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ ಕೆಎಂಸಿ ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ಟ್ರೋಬಿಯಂ ರೇಡಿಯೇಷನ್ ಸೌಲಭ್ಯದೊಂದಿಗೆ ಇದೀಗ ಉತ್ಕೃಷ್ಟ ದರ್ಜೆಯ 3 ಟೆಸ್ಲಾ MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8885862249. ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮಕ್ಕಾಗಿ ಸ್ಟುಡಿಯೋದತ್ತ ತೆರಳೋಣ. ಕೇಳುಗರೆ ನಮಸ್ಕಾರ. ಹಲೋ KMC ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು KMC ಆಸ್ಪತ್ರೆ ಅತ್ತಾವರ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವಿಷಯ ಏನು ಅಂತ ಹೇಳಿದ್ರೆ ದೀರ್ಘಕಾಲೀನ ಕಿಡ್ನಿ ರೋಗಗಳು, ಅಂದರೆ ಕ್ರೋನಿಕ್ ಕಿಡ್ನಿ ಡಿಸೀಸಸ್. ಇದರ ಬಗ್ಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ KMC ಅತ್ತಾವರದ ಮೂತ್ರಪಿಂಡ ತಜ್ಞರಾಗಿರುವಂತಹ ಡಾಕ್ಟರ್ ಲಾವಣ್ಯ SR ಭಟ್ ಇವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವತ್ತಿನ ವಿಷಯದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಈ ಕಿಡ್ನಿ ಅಂತ ಏನಿದೆ, ಈಗ ನಮ್ಮ ದೇಹದಲ್ಲಿ ಕಿಡ್ನಿಯ ಒಂದು ಮಹತ್ವ ಏನು, ಅದರ ಕಾರ್ಯ ಏನು, ಇದರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ಹೇಳಿ, ನಂತರ ನಾವು ಈ ಸಮಸ್ಯೆಯ ಬಗ್ಗೆ ನಾವು ಮಾತಾಡೋಣ. ಹೌದು, ಮೂತ್ರಪಿಂಡ ಅಂದರೆ ಕಿಡ್ನಿ ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸನ್ನು ಮಾಡ್ತದೆ. ಫಸ್ಟ್ ಫಂಕ್ಷನ್ ಅಂದರೆ ಫಿಲ್ಟರ್ ಮಾಡೋದು, ಅಂದರೆ ಬ್ಲಡ್ ಪ್ಯೂರಿಫೈ ಮಾಡುವಂಥದ್ದು. ದೇಹದಲ್ಲಿ ಉತ್ಪನ್ನ ಆಗೋ ವಿಷ ಪದಾರ್ಥಗಳೇನಿದೆ ಅದನ್ನು ಮೂತ್ರದ ಮೂಲಕ ಎಕ್ಸ್ಕ್ರೀಟ್ ಮಾಡುವಂಥ ಆರ್ಗನ್. ಸೆಕೆಂಡ್ ಅಂದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಅಂದರೆ ರಕ್ತ ಉತ್ಪನ್ನ ಮಾಡಲಿಕ್ಕೆ ಇಂಪಾರ್ಟೆಂಟ್ ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ, ಅದಕ್ಕೆ ಎರಿಥ್ರೋಪೊಯಟಿನ್ ಅಂತ ಹೇಳ್ತಾರೆ. ಮೂರನೇ ಫಂಕ್ಷನ್ ಅಂದರೆ ಎಲೆಕ್ಟ್ರೋಲೈಟ್ಸನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ, ಈಗ ನಮ್ಮ ದೇಹದಲ್ಲಿರೋ ಸೋಡಿಯಂ ಪೊಟ್ಯಾಷಿಯಂ ಆಗಲಿ ಬೈಕಾರ್ಬನೇಟ್ ಆಗಲಿ ಇಂಥ ಇಂಪಾರ್ಟೆಂಟ್ ಎಲೆಕ್ಟ್ರೋಲೈಟನ್ನು ಮೇಂಟೈನ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಮತ್ತು ನಾಲ್ಕನೇ ಕೆಲಸ ಅಂದರೆ ಬೋನ್ ಸ್ಟ್ರಾಂಗ್ ಆಗಿ ಇಡಲಿಕ್ಕೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ, ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಕೂಡ ಕಿಡ್ನಿ ಹೆಲ್ಪ್ ಮಾಡ್ತದೆ. ಕೇಳುಗರೆ, ಈ ನೇರ ಫೋನ್ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಈ ಮೂತ್ರಪಿಂಡದ ದೀರ್ಘಕಾಲೀನ ರೋಗಗಳೇನಿದೆ ಇದರ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದು. ನೀವು ಕರೆ ಮಾಡಬೇಕಾದಂತಹ ದೂರವಾಣಿ ಸಂಖ್ಯೆಗಳನ್ನು ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, 298-2493-290, ಮತ್ತೊಂದು ಸಂಖ್ಯೆ 298-2493-290, ಮತ್ತೊಂದು ಸಂಖ್ಯೆ 298-2493-8. ಮಂಗಳೂರಿನ STD ಕೋಡ್ ಸಂಖ್ಯೆ ನಿಮಗೆ ಗೊತ್ತೇ ಇದೆ, 0824. ಹಾಗೆಯೇ ಮೊಬೈಲ್ ಸಂಖ್ಯೆ 8277-0038-0000. ಈ ಸಂಖ್ಯೆಗಳಿಗೆ ನೀವು ಕರೆಯನ್ನು ಮಾಡ್ಬೋದು. ಈಗಾಗಲೇ ಒಂದು ಕರೆ ಇದೆ. ಹಲೋ, ಹಲೋ, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ, ರಮೇಶ್ ಸಾರ್ಜನ್ ಅವರಿಗೆ ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಸರ್, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಈಗ ಕಿಡ್ನಿಯ ಬಗ್ಗೆ ಹೇಳಿದ್ರಿ, ಅದೇ ಕಿಡ್ನಿ ಬರ್ಲಿಕ್ಕೆ ಕಾರಣ ಇರು ಸರ್. ಕಿಡ್ನಿ ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನು ಅಂತ? ಮೂತ್ರಕ್ಕೆ ತೊಂದರೆ ಆಗ್ತಂತಲ್ಲ ಕಿಡ್ನಿ ಎಫೆಕ್ಟ್ನಿಂದ, ಅದು ಬರ್ಲಿಕ್ಕೆ ಯಾವ ಕಾರಣದಿಂದ ಬರುವುದು? ಹೌದು, ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ. ಈಗ ನಮಗೆ ಎಲ್ಲರಿಗೂ ತಿಳಿದಿರೋ ಹಾಗೆ ಭಾರತ ಅನ್ನೋದು ಮಧುಮೇಹದ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಅಂದರೆ ಮಧುಮೇಹ ಅಂದರೆ ಡಯಾಬಿಟಿಸ್. ಸೊ ವಿಶ್ವಾದ್ಯಂತ ಆಗಲಿ ಅಥವಾ ಭಾರತ ಆಗಲಿ ಮೋಸ್ಟ್ ಕಾಮನ್ ಕಾರಣ ಅಂದರೆ ಡಯಾಬಿಟಿಸ್, ಮಧುಮೇಹ ರೋಗ. ಮತ್ತು ಎರಡನೇದಂದರೆ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ಟೆನ್ಷನ್ ಅಥವಾ BP ಅನ್ನೋದು. ಇದು ಎರಡು ಪ್ರಮುಖ ಕಾರಣಗಳು. ಇನ್ನು ಇದು ಬಿಟ್ಟು ಅಂದರೆ ಪ್ರೈಮರಿ ಗ್ಲಾಮರುಲಾರ್ ನೆಫ್ರೈಟಿಸ್ ಅಂತ ಹೇಳ್ತೀವಿ, ಪ್ರಾಥಮಿಕ ಗ್ಲಾಮರುಲಾರ್ ನೆಫ್ರೈಟಿಸ್ ಅಂದರೆ ಕಿಡ್ನಿ ಅಂಗವನ್ನು ಪ್ರತ್ಯೇಕವಾಗಿ ಇನ್ವಾಲ್ವ್ ಆಗೋ ಕಾಯಿಲೆ. ಇದರಲ್ಲಿ ಮೂತ್ರದಲ್ಲಿ ಪ್ರೋಟೀನ್ ಹೋಗೋದು, ಅಂದರೆ ನೊರೆ ಬರುವಂಥ ಲಕ್ಷಣ ಇರ್ಬೋದು ಅಥವಾ ಬ್ಲಡ್ ಬರುವಂಥ ಲಕ್ಷಣ ಇರ್ಬೋದು, ಇಲ್ಲಾಂದರೆ ಪದೇ ಪದೇ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಗುವಂಥದ್ದು. ಇದು ನಾಲ್ಕನೇ ಕಾರಣ. ಇನ್ನೊಂದು ಐದಂದರೆ ಈಗ ರೀನಲ್ ಸ್ಟೋನ್ ಡಿಸೀಸ್ ಅಂತ ಹೇಳ್ತೀವಿ, ಮೂತ್ರಪಿಂಡದಲ್ಲಿ ಕಲ್ಲಾಗುವಂಥದ್ದು. ಇನ್ನು ಕೆಲವಷ್ಟು ಇದರಲ್ಲಿ ಅನುವಂಶಿಕ ಕಾಯಿಲೆಗಳಂತ ಹೇಳ್ತೀವಿ, ಜೆನೆಟಿಕ್ ಕಿಡ್ನಿ ಡಿಸೀಸ್, ಇದು ಫ್ಯಾಮಿಲಿಯಿಂದ ಬರುವಂಥ ಕಾಯಿಲೆಗಳು. ಇನ್ನು ತುಂಬಾ ಹೇಳಿ ಬರೋ ಸಾಧ್ಯತೆ ಇರ್ತದೆ. ಈಗ ಒಂದು ಕಿಡ್ನಿ, ಒಂದು ಕಿಡ್ನಿ ಈಗ ವರ್ಕ್ ಆಗುವ ಇದು ಒಂದು ಬೇರೊಂದು ಕೈ ಕಿಡ್ನಿ ಒಂದು ಅವರ ಸಂಬಂಧಿಕರಿಗೆ ಅಥವಾ ಗಂಡ ಹೆಂಡತಿ ಅವರೊಳಗೆ ಕೊಟ್ಟು ಒಂದು ಕಿಡ್ನಿಯಲ್ಲಿ ಸಾಧಾರಣ ಸಮಯ ಇರ್ತಾರೆ, ಮತ್ತೆ ವಾಪಸ್ ಇದಾಗಿ ಅವರು ತೀರಿ ಹೋಗ್ತಾರೆ. ಅದು ಅದು ಸಿಂಗಲ್ ಕಿಡ್ನಿ ಅವರಿಗೆ ಏನು ಸಮಸ್ಯೆ ಇಲ್ಲ ಇಲ್ಲ ಸರ್? ಸಿಂಗಲ್ ಕಿಡ್ನಿ ಯೂಶಲಿ ಒಂದು ಕಿಡ್ನಿ ಸಾಕು ನಾರ್ಮಲ್ ಲೈಫ್ ಲೀಡ್ ಮಾಡೋಕ್ಕೆ, ಬಟ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ. ಅಂದರೆ ಕಿಡ್ನಿ ಡೊನೇಷನ್ ಬಗ್ಗೆ ಮಾತಾಡ್ತಿದ್ದೀರಾ ಅನಿಸುತ್ತೆ ನೀವು. ಓಕೆ, ಕಿಡ್ನಿ ಡೊನೇಟ್ ಮಾಡೋಕ್ಕಿಂತ ಮುಂಚೆ ನಾವು ಕೆಲವಷ್ಟು ಟೆಸ್ಟ್ಗಳನ್ನು ಮಾಡ್ತೀವಿ, ಅಂದರೆ ಬಿ ಪಿ ಇಲ್ಲದೆ ಇದ್ದವರು ಕೊಡುವಂಥದ್ದು, ಇಲ್ಲಾಂದರೆ ಶುಗರ್ ಇಲ್ಲದೆ ಇದ್ದವರು ಡೊನೇಟ್ ಮಾಡುವಂಥದ್ದು, ಸ್ವಲ್ಪ ವಯಸ್ಸು ಬಿಟ್ವೀನ್ 30-50 ಇರೋವಂಥವರು ಇವ್ರನ್ನ ಚೂಸ್ ಮಾಡ್ತೀವಿ ಯೂಶಲಿ, ಫ್ಯಾಮಿಲಿ ಕಂಪ್ಲೀಟ್ ಆಗಿರೋರು. ಸೊ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ, ಈಗ ಯಾರಿಗಾದ್ರು ಶುಗರ್ ಇದ್ದರೆ ಅಥವಾ ಬಿ ಪಿ ಆಲ್ರೆಡಿ ಇದ್ದರೆ, ಇಲ್ಲ ನಾನು ಮುಂದೆ ಹೋಗಿ ಕಿಡ್ನಿ ಡೊನೇಟ್ ಮಾಡ್ತೀನಿ ಅಂತ ಮಾಡಿದಾಗ ಚಾನ್ಸಸ್ ಇರುತ್ತೆ. ಬಟ್ ಯೂಶಲಿ 60-70% ಕೇಸಸ್ಸಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ. ಧನ್ಯವಾದ. ಈಗ ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ. ಇದು ಗಣೇಶ್, ನಮಸ್ಕಾರದಿಂದ ಮಾತಾಡೋದು. ತಮ್ಮ ಹೆಸರು? ಗಣೇಶ್ ಅಂತ. ಗಣೇಶ್, ಕೇಳಿ ಗಣೇಶ್ ಅವರೇ. ತಾಲೂಕು ಬರ್ತದೆ. ನಂದು ಪ್ರಶ್ನೆ ಉಂಟು, ಚಿಕ್ಕ ಪ್ರಶ್ನೆ. ಕೇಳಿ. ಕಿಡ್ನಿ ಯಾವುದರಿಂದ ಕುಡಿಯುವುದರಿಂದ ಫೈಲ್ ಆಗುವುದ ಚಾನ್ಸ್ ಇದೆ ಅಂತ ಒಂದು ಪ್ರಶ್ನೆ. ಕುಡಿಯುವುದರಿಂದ, ಕುಡಿತದಿಂದಾಗಿ? ಹೌದು, ಖಂಡಿತವಾಗಿ. ಅಂದರೆ ಇವಾಗ ರೀಸೆಂಟ್ ಅಧ್ಯಯನಗಳ ಪ್ರಕಾರ ಯಾವುದೇ ಅಮೌಂಟ್ ಆಫ್ ಆಲ್ಕೋಹಾಲ್ ಕೂಡ ಯಾವುದೇ ಅಂಗಾಂಗಗಳಿಗೂ ಕೂಡ ಉಪಯೋಗ ಅಲ್ಲ, ಅದು ಹಾನಿಕಾರಕನೇ. ಸೊ ಕಿಡ್ನಿಗೂ ಕೂಡ ಅದು ಹಾನಿಕಾರಕನೇ. ಒಂದು ಡೈರೆಕ್ಟ್ ಇನ್ವಾಲ್ವ್ಮೆಂಟ್ ಕೂಡ ಆಗಬಹುದು ಕಿಡ್ನಿಗೆ, ಇಲ್ಲ ಅಂದರೆ ಲಿವರ್ ಫೇಲ್ಯೂರ್ ಆಗಿ ಕೂಡ ಕಿಡ್ನಿ ಇಂಜುರಿ ಆಗಬಹುದು. ಸೊ ಕುಡಿಯೋದು ಅಥವಾ ಅಂದರೆ ಮದ್ಯಪಾನ ಮಾಡೋದು ಅಥವಾ ಸಿಗರೇಟ್ ಸೇದೋದು ಆಹಾರ ಇದಕ್ಕೆ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಓಕೆ, ತಮ್ಮ ತೊಂದರೆ ಆಗಬಹುದಲ್ಲ? ಇನ್ನೊಂದ್ಸಲ ಕೇಳಿ ಸರ್, ಏನ್ ಹೇಳಿದ್ರಿ? ಬೀಡಿ ಎಳಿಯೋದ್ರಿಂದ, ಅದೇ ಧೂಮಪಾನದಿಂದ ಕೂಡ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರು ಡಾಕ್ಟರ್. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮುಂದಿನ ಕರೆ ಇದೆ. ಹಲೋ, ನಮಸ್ತೆ, ಯಾರು ಮಾತಾಡ್ತಿರೋದು? ನೀರಜ್ ಅವರು, ಕಿನ್ನಿಗೋಳಿಂದ. ಕೇಳಿ ಪ್ರಶ್ನೆಯನ್ನ. ಒಬ್ಬರಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಾಗುವುದು ಹೇಗೆ, ಅದರ ಲಕ್ಷಣಗಳು ಯಾವುದು ಅಂತ? ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಕೇಳಿದ್ದೀರಾ, ಧನ್ಯವಾದಗಳು. ಯೂಶಲಿ ಕ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ 5 ಸ್ಟೇಜಸ್ ಇರ್ತದೆ. ಸೊ ಇದರಲ್ಲಿ ಫಸ್ಟ್ 3 ಸ್ಟೇಜಸ್ಸಲ್ಲಿ ಸಿಂಪ್ಟಮ್ಸ್ ಇರೋದಿಲ್ಲ, ಅದಕ್ಕೆ ಕಿಡ್ನಿ ಕಾಯಿಲೆಗಳನ್ನು ಸೈಲೆಂಟ್ ಡಿಸೀಸ್ ಅಥವಾ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾರೆ. ಹಾಗಾಗಿ ಈಗ ಯಾರಿಗೆ ಬಿ ಪಿ ಇದ್ದರು ಅಥವಾ ಶುಗರ್ ಇದ್ದಾಗ ರೆಗ್ಯುಲರಾಗಿ ಹೆಲ್ತ್ ಚೆಕಪ್ಪಲ್ಲಿ ಕ್ರಿಯಾಟಿನ್ ಅನ್ನೋದಾಗಲಿ ಅಥವಾ ಅಲ್ಟ್ರಾಸೌಂಡ್ ಅನ್ನೋದಾಗಲಿ ಮಾಡಿಸ್ಬೇಕಾಗ್ತದೆ. ಈಗ ಸಿಂಪ್ಟಮ್ಸ್ CKD ಸ್ಟೇಜ್ 4 ಅಥವಾ 5 ಯುರಿಮಿಕ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ. ಈಗ ಆಹಾರ ಸೇರದೇ ಇರೋದು ಅಥವಾ ಅನ್ಇಂಟೆನ್ಷನಲ್ ವೆಯ್ಟ್ ಲಾಸ್, ಅಂದರೆ ಈಗ ನಾವು ವೆಯ್ಟ್ ಲಾಸ್ ಅಂತ ನಾವೇನು ಡಯಟ್ ಏನು ರಿಸ್ಟ್ರಿಕ್ಟ್ ಮಾಡ್ತಿಲ್ಲ, ಆದರೂ ನಮ್ಮ ತೂಕ ಕಡಿಮೆ ಆಗುವುದು ಅಥವಾ ಮೋಷನ್ ಅಥವಾ ಮಲಬದ್ಧತೆ ಅದ ಏನಿದೆ ಅದು ಆಗ್ಬೋದು. ಅಥವಾ ಮೂತ್ರದಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ ಅಂದರೆ ನೊರೆ, ಈಗ ಮೂತ್ರ ಪಾಸ್ ಮಾಡಿದ್ಮೇಲೆ ಫ್ಲಶ್ ಮಾಡೋಕ್ಕಿಂತ ಮುಂಚೆ ನೋಡಿದಾಗ ನೊರೆ ಕಾಣುವಂಥದ್ದು, ಇಲ್ಲಾಂದರೆ ರಕ್ತ ಬರುವಂಥದ್ದು, ಇಲ್ಲಾಂದರೆ ಬೆಳಗ್ಗೆ ಇದ್ದಾಗ ಕಣ್ಣ ಸುತ್ತ ಸ್ವೆಲ್ಲಿಂಗ್ ಇರೋದು ಅಥವಾ ಕಾಲಲ್ಲಿ ಪಾದಗಳಲ್ಲಿ ಸ್ವೆಲ್ಲಿಂಗ್ ಇರುವಂಥದ್ದು, ಮೂತ್ರ ಪದೇ ಪದೇ ಆಗಿ ನೈಟ್ ಟೈಮ್ಸ್ ಬರುವಂಥದ್ದು, ಇದೆಲ್ಲ ಸಿಂಪ್ಟಮ್ಸ್ ಆಗ್ತದೆ. ಓಕೆ, ಧನ್ಯವಾದಗಳು ನೀರಜ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಮುಂದಿನ ಕರೆ ಹತ್ತ ಹೋಗೋಣ. ಹಲೋ, ನಮಸ್ತೆ. ಕೇಶವ ಟೈಲರ್ ಮೇರಮಚಲಿಂದ. ಕೇಳಿ ಸರ್ ಪ್ರಶ್ನೆ. ಕೇಳಿ, ಯಾವ್ದನ್ನ ಕುಡಿಯೋದ್ರಿಂದ ಕಲರ್ ಕೋಲ್ಡ್? ಈಗ ವಾರೆಂಜಿ ಮ್ಯಾಂಗೋ ಎಲ್ಲ ಕೊಡ್ತಾರೆ ಅಲ್ಲ, ಕೋಲ್ಡ್ ಕೊಟ್ಟ ಜಾಸ್ತಿ ಅವರಿಗೆ. ಅಂದ್ರೆ ಕೋಲ್ಡ್ ಡ್ರಿಂಕ್ಸ್ ಗಳನ್ನ ಹೇಳ್ತಾ ಇದ್ದೀರಾ ನೀವು, ಸಾಫ್ಟ್ ಡ್ರಿಂಕ್ಸ್? ಹೌದೌದು. ಮತ್ತೊಂದು ಅಷ್ಟೇ, ಕಿಡ್ನಿ ಇದು ಅದು ರೋಗ ಬಾರದಂತೆ ನಾವು ಮುಂಜಾಗ್ರತೆ ಏನೆಲ್ಲ ವಹಿಸಬೇಕು? ಓಕೆ, ಸೊ ಕೋಲ್ಡ್ ಡ್ರಿಂಕ್ಸ್ ಅಂದರೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಡೆಫಿನೆಟ್ಲಿ ಅದು ಕೂಡ ಮಾಡ್ತದೆ, ಯಾಕಂದರೆ ಇದು ತಗೊಳ್ಳೋದ್ರಿಂದ ಒಬೆಸಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ, ಇಲ್ಲಾಂದರೆ ಸಕ್ಕರೆ ಕಾಯಿಲೆ ಬರುವಂಥ ಚಾನ್ಸಸ್ ಇರ್ತದೆ. ಸೊ ಇದೆರಡೂ ಪ್ರಮುಖ ಕಾರಣನೇ ಕಿಡ್ನಿ ಕಾಯಿಲೆ ಬರಲಿಕ್ಕೆ. ಈಗ ಇದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದಾಗ ಹೇಗೆ ನಾವು ಪ್ರಿವೆಂಟ್ ಮಾಡ್ಬೋದು ಅಂದರೆ ಅರ್ಲಿ ಡಿಟೆಕ್ಷನ್ ಅಂತ. ಈಗ 2025 ವಿಶ್ವ ಕಿಡ್ನಿ ವರ್ಲ್ಡ್ ಕಿಡ್ನಿ ಡೇ ಸೆಲೆಬ್ರೇಟ್ ಮಾಡಿದ್ವಿ ರೀಸೆಂಟಾಗಿ, ಅದರಲ್ಲೂ ಕೂಡ ನಮ್ಮ ಥೀಮ್ ಏನಿತ್ತು ಅಂದರೆ ಡಿಟೆಕ್ಟ್ ಅರ್ಲಿ ಪ್ರೊಟೆಕ್ಟ್ ಕಿಡ್ನೀಸ್ ಅಂಥೇಳಿ. ಸೊ ಬರದೇ ಇದ್ದ ಹಾಗೆ ನೋಡ್ಕೊಳ್ಳೋಕ್ಕೆ ಫಸ್ಟು ಏನಾದ್ರು ರಿಸ್ಕ್ ಫ್ಯಾಕ್ಟರ್ಸ್ ಇದ್ದರೆ, ಈಗ ಬಿ ಪಿ ಇದ್ದರೆ, ಶುಗರ್ ಇದ್ದರೆ, ಫಸ್ಟೇ ಪ್ರೈಮರಿ ಕೇರ್ ಫಿಸಿಷಿಯನ್ಸ್ ಹತ್ರ ರೆಗ್ಯುಲರಾಗಿ ಚೆಕಪ್ ಮಾಡ್ಕೊಳ್ಳೋದು, ಶುಗರನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಥವಾ ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದು, ಮತ್ತು ಓವರ್ ದ ಕೌಂಟರ್ ಮೆಡಿಕೇಷನ್ಸ್ ಏನು ತಗೊಳ್ಳದೇ ಇರೋದು. ಇವಾಗ ಏನೇ ಕಾಯಿಲೆ ಬಂದರೂ ಅಥವಾ ಏನೋ ನೋವು ಸ್ಟಾರ್ಟ್ ಆಯಿತು ಅಥವಾ ಜ್ವರ ಬಂತು, ನಾವಾಗೆ ಸೆಲ್ಫ್ ಮೆಡಿಕೇಟ್ ಮಾಡ್ಕೋಬಾರ್ದು, ಹೋಗಿ ಮೆಡಿಕಲಲ್ಲಿ ಹೋಗ್ಬಿಟ್ಟು ಪೇನ್ ಕಿಲ್ಲರ್ಸ್ ತೊಗೊಳ್ಳೋವಂಥದ್ದು ಅಥವಾ ಪ್ರೋಟಾನ್ ಪಂಪ್ ಇನಿಬಿಟರ್ಸ್ ಅಂದರೆ ಗ್ಯಾಸ್ಟ್ರೈಟಿಸ್ ಆಗ್ತಿದೆ ಅಂತೇಳಿ ರೆಗ್ಯುಲರ್ ಆಗಿ ಮಾತ್ರೆ ತೊಗೊಳ್ಳೋದು ಅದು ಅವಾಯ್ಡ್ ಮಾಡಬೇಕು. ಕಿಡ್ನಿ ಈಗ ಗಡಿಗಡಿ ಇದು ಸ್ಟೋನ್ ಆದರೆ ಅದರಲ್ಲಿ ಕಿಡ್ನಿ ಏನಾದರೂ ಬೇಲ್ ಆಗ್ತದಲ್ಲ ಗಡಿಗಡಿ ಸ್ಟೋನಿನ ಇದು. ಹೌದು ಹೌದು, ಪದೇ ಪದೇ ಆಗಿ ಸ್ಟೋನ್ ಇದಾಗ್ತಾ ಇದೆ ಅಂದರೆ ಫಸ್ಟ್ ಕಾರಣ ಕಂಡಿಡ್ಕೊಬೇಕಾಗ್ತದೆ. ಸೊ ಅದರಲ್ಲೂ ಕೂಡ ಹೆರಿಡಿಟ್ರಿ ಕಾರಣಗಳಿಂದನೂ ಕೂಡ ಪದೇ ಪದೇ ಸ್ಟೋನ್ ಆಗುವಂಥದ್ದು ಇರ್ತದೆ, ಇಲ್ಲಾಂದರೆ ಕೆಲವಷ್ಟು ಜನದಲ್ಲಿ ಮೂತ್ರದಿಂದ ಕ್ಯಾಲ್ಶಿಯಂ ಹೋಗುವಂಥ ಇದು ಅಬ್ನಾರ್ಮ್ಯಾಲಿಟಿ ಇರ್ತದೆ. ಆವಾಗ ನಾವು ಟೆಸ್ಟ್ ಮಾಡಿ ಬರದೇ ಇದ್ದ ಹಾಗೆ ಅಥವಾ ಬರೋಕ್ಕಿಂತ ಮುಂಚೆನೇ ಏನೇನು ಪ್ರಿಕಾಷನ್ಸ್ ತೊಗೊಬೋದು ಅನ್ನೋದನ್ನು ನಾವು ಅಡ್ವೈಸ್ ಮಾಡ್ತೀವಿ. ಸೊ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಳ್ದೇ ಅಥವಾ ಯಾವುದೇ ನೇಟಿವ್ ಮೆಡಿಕೇಷನ್ಸ್ ಆಗಲಿ ಏನು ತಗೊಳ್ದೆ ಇಮಿಡಿಯೇಟ್ ಆಗಿ ಕನ್ಸಲ್ಟ್ ಮಾಡಿದ್ರೆ ಬೆಟರ್. ಧನ್ಯವಾದಗಳು ಸರ್. ಈಗ ಮುಂದೆ ಒಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ಕಾರ, ನಾನು ಸದಾನಂದ ಕುಡಿತಿ ಜಿಲ್ಲೆ ಮಂಟಗಲ್ಲಿಂದ. ಹೇಳಿ ಹೇಳಿ. ಇದು ನೀರು ಕುಡಿಯೋದು, ನೀರು ಅಂದ್ರೆ ಕೆಲವು ಡಾಕ್ಟರ್ ಹೇಳ್ತಾರೆ ನೀರು ಸಾಕಷ್ಟು ಕುಡಿಬೇಕು ಅಂದ್ರೆ ದಿನಕ್ಕೆ 2-3 ಲೀಟರ್ ವರೆಗೆ ಕುಡಿಬೇಕು ಅಂತ ಹೇಳ್ತಾರೆ. ಕೆಲವು ಡಾಕ್ಟರ್ ಹೇಳ್ತಾರೆ ಲೆಕ್ಕಗಿಂತ ಜಾಸ್ತಿ ನೀರು ಕುಡಿದ್ರೆ ಇದು ಕಿಡ್ನಿಗೆ ಕೆಲಸ ಜಾಸ್ತಿ ಆಗ್ತದೆ, ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಯಿರಿ ಅಂತ ಹೇಳ್ತಾರೆ. ಯಾವ್ದು ಸರಿ ಅಂತ ಹೇಳಿ. ತುಂಬಾ ಒಳ್ಳೆ ಕ್ವಶನ್ ಕೇಳಿದಿರಾ. ಅಂದ್ರೆ ನೀರು ಕುಡಿಯುವಂತದ್ದು ಈಗ ಆಲ್ರೆಡಿ ಕಿಡ್ನಿ ಸಮಸ್ಯೆ ಇದ್ರೆ, CKD ಇದ್ರೆ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದ್ದರೆ, ಸ್ಟೇಜ್ 4-5 ಅಲ್ಲಿ ಸ್ವಲ್ಪ ಕಿಡ್ನಿ ತನ್ನ ಎಕ್ಸ್ಕ್ರೀಟ್ ಮಾಡೋ ಕೆಪಾಸಿಟಿನ ಕಳ್ಕೊಳ್ತದೆ. ಸೊ ಆವಾಗ ನಾವು ರೆಸ್ಟ್ರಿಕ್ಟ್ ಮಾಡ್ತೀವಿ, ಎಷ್ಟು ಮೂತ್ರ ಹೋಗ್ತದೋ ಅಷ್ಟು ಪ್ಲಸ್ 500 ml ಇನ್ಕ್ಲೂಡ್ ಮಾಡಿ ತೊಗೋಬೋದು ಅಂತೇಳಿ. ಅಥವಾ ಡಯಾಲಿಸಿಸಲ್ಲಿ ಇದ್ದಿರೋ ಪೇಷಂಟ್ಸಿಗೆ ಮೂತ್ರ ಕಡಿಮೆ ಹೋಗ್ತಾ ಇರುತ್ತೆ, ಆವಾಗ ನಾವು ಜಾಸ್ತಿ ತೊಗೋಬೇಡಿ ಅಂತ ಹೇಳ್ತೀವಿ. ಇನ್ನು ನಾರ್ಮಲ್ ಆಗಿ ಎಷ್ಟು ತೊಗೋಬೇಕು ಅಂತೇಳಿ ಅದು ವೆದರ್ ಮೇಲೆ ಡಿಪೆಂಡ್ ಆಗ್ತದೆ. ಒಂದು ರೆಗ್ಯುಲರ್ ಆಗಿ 8 glasses ಆಫ್ ವಾಟರ್ ತಗೊಳ್ಳೇಬೇಕು, ಮಿನಿಮಮ್ ಅಟ್ಲೀಸ್ಟ್ ನಮ್ಮ ಯೂರಿನ್ 2 liters ತನಕ ಬರಬೇಕು. ಹಾಗಾಗಿ ಅಷ್ಟು ಇಂಟೇಕ್ ಇದ್ರೆ ಬೆಟರ್. ಓಕೆ, ಧನ್ಯವಾದಗಳು ಸರ್. ಡಾಕ್ಟರ್, ಈಗ ಒಂದು ಬೇಸಿಕ್ ಕ್ವಶನ್ ಅನ್ನು ಕೇಳೋದಾದ್ರೆ, ಈಗ ಮೂತ್ರ ದೀರ್ಘಕಾಲದ ಮೂತ್ರಪಿಂಡದ ಏನು ರೋಗಗಳು ಅಂತ, ಕಿಡ್ನಿ ಡಿಸೀಸಸ್ ಅಂತಾನೆ ಹೇಳ್ತೇವೆ, ಹಾಗಂದ್ರೆ ಏನು? ಯಾಕಂತ ಹೇಳಿದ್ರೆ ಇಷ್ಟೊತ್ತು ನಾವು ಮಾತಾಡಿದ್ವಿ, ಆದರೆ ಅದು ಏನು ಅಂತ ನಮ್ಗೆ ಇನ್ನೂ ಒಂದು ಕ್ಲಾರಿಟಿ ಬರಬೇಕಾಗಿದೆ. ಸೊ ಏನದು? ಹೌದು, ಕಿಡ್ನಿ ಡಿಸೀಸನ್ನು ನಾವು 3 ವಿಭಾಗದಲ್ಲಿ ಡಿವೈಡ್ ಮಾಡ್ತೀವಿ. ಅಂದರೆ ಒಂದು ಅಕ್ಯೂಟ್ ಕಿಡ್ನಿ ಇಂಜುರಿ, ಎರಡನೇದು ಅಕ್ಯೂಟ್ ಕಿಡ್ನಿ ಡಿಸೀಸ್, ಮೂರನೇದು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದರೆ ಆನ್ಸೆಟಿಂದ 7 days ಒಳಗೆ ಬಂದು ರಿಕವರಿ ಆಗುವಂಥ ಕಾಯಿಲೆ. ಇನ್ನೊಂದು ಅಕ್ಯೂಟ್ ಕಿಡ್ನಿ ಡಿಸೀಸ್ ಅಂದರೆ 7 days ತ್ರೀ ಮಂತ್ಸ್ ಒಳಗೆ ಇರೋ ಕಾಯಿಲೆ. ಸೊ ಇದೆರಡೂ ಕಾಯಿಲೆಗಳಿಗೂ ಯೂಶಲಿ ಈಗ ಯಾರಿಗಾರು ವಾಂತಿ ಭೇದಿ ಅಥವಾ ಡಯೇರಿಯಾ ಜಾಸ್ತಿ ಆದಾಗ, ಇಲ್ಲಾಂದರೆ ನ್ಯುಮೋನಿಯಾ ಆದಾಗ, ಇಲ್ಲಾಂದರೆ ಡೆಂಗಿ ಮಲೇರಿಯಾ ಇಲಿ ಜ್ವರ ಇಂಥ ಕಾಯಿಲೆಗಳಲ್ಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಆದರೆ ಯೂಶಲಿ ರಿಕವರಿ ಫಾಸ್ಟ್ ಆಗ್ತದೆ. ಇನ್ನು ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದರೆ ಕಿಡ್ನಿ ಕಾಯಿಲೆ ಮೋರ್ ದ್ಯಾನ್ ತ್ರೀ ಮಂತ್ಸ್ಗಿಂತ ಜಾಸ್ತಿಯಾಗಿ ಪ್ರೊಲಾಂಗ್ ಆಯಿತು ಅಂದರೆ ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ಲೋ ಆಗಿ ಕಿಡ್ನಿ ಫಂಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಇದರಲ್ಲಿ ಬೇರೆ ಬೇರೆ ಕಾಯಿಲೆಗಳು ಇರ್ತವೆ ಹೇಗೆ? ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ ಕಾರಣಗಳು ಇವಾಗ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿರೋ ಹಾಗೆ, ಅದರಿಂದ ಕ್ರಾನಿಕ್ ಕಿಡ್ನಿ ಡಿಸೀಸ್ ಆಗಬಹುದು. ಈಗ ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಅಥವಾ ಪ್ರೈಮರಿ ಗ್ಲೋಮರುಲರ್ ನೆಫ್ರೈಟಿಸ್ ಇರ್ಬೋದು, ಅಥವಾ ಪದೇ ಪದೇ ಮೂತ್ರ ಕಲ್ಲಾಗಿರ್ಬೋದು, ಅಥವಾ ಮೂತ್ರ ಇನ್ಫೆಕ್ಷನ್ ಆಗಿರ್ಬೋದು. ಸೊ ಇದು ಕಾರಣಗಳು. ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ ಬಹುಶಃ ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ ಫೋನ್ ಮಾಡ್ತಾ ಇದ್ದೀರಾ? ಎಲ್ಲಿಂದ? ಮಂಜನಾಡಿ. ಮಂಜನಾಡಿಯಿಂದ ಹೇಳಿ. ಇದು ಮೂತ್ರ ಮಾಡುವಾಗ ಕೆಂಪಾಗಿ ಇದು ಬರ್ತಾ ಅಲ್ಲ, ಅದು ರಕ್ತ ತರ ನೀರು ಕುಡಿಯೋದಕ್ಕೂ ಅಲ್ಲ, ಕಿಡ್ನಿ ಸಮಸ್ಯೆ ಏನಾದರೂ ಏನು ಅಂತ ಹೇಳಿ ತಿಳಿಬೇಕಿತ್ತು. ಓಕೆ. ಮೂತ್ರದಲ್ಲಿ ರಕ್ತ ಬರುವುದು ಎರಡು ಕಾರಣಗಳಿಂದ ಇರ್ತದೆ. ಅಂದರೆ ನಿಮಗೆ ಯಾವ ವಯಸ್ಸಲ್ಲಿ ಬರ್ತದೆ ಅನ್ನೋದು ಫಸ್ಟ್ ನೋಡಬೇಕಾಗ್ತದೆ. ನಂದು 50 50. ಓಕೆ. ಸೊ ನಿಮ್ಮ ವಯಸ್ಸಲ್ಲಿ ಸ್ವಲ್ಪ ಪ್ರಾಸ್ಟೇಟಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡಬೇಕಾಗ್ತದೆ. ಪ್ರಾಸ್ಟೇಟ್ ಅಂತ ಒಂದು ಗ್ರಂಥಿ ಇರ್ತದೆ, ಅದು ಮೂತ್ರ ಪಾಸ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸಣ್ಣ ಗ್ರಂಥಿ ಇರ್ತದೆ, ಅದು ಸ್ವಲ್ಪ ದೊಡ್ಡ ಆದಾಗ ಮೂತ್ರ ಬರಬೇಕಾದ್ರೆ ಪ್ರಾಬ್ಲಮ್ ಆಗುವಂಥದ್ದು, ಅಲ್ಲಿಂದ ಕೆಂಪು ಮೂತ್ರ ಬರೋದು ಆಗಿರ್ಬೋದು. ಸೊ ಇದೇನೇ ಸಿಂಪ್ಟಮ್ಸ್ ಇದ್ರೂ ತೋರಿಸ್ಕೊಳ್ಳೋದು ಬೆಟರು. ಇನ್ನು ಬೇರೆ ಬೇರೆ ಕಾರಣಗಳಿರ್ತದೆ, ಅದು ಟೆಸ್ಟ್ ಮಾಡಿ ನೋಡಿದ ಮೇಲೆ ಗೊತ್ತಾಗ್ತದೆ. ಹಾಗೆ ಮತ್ತೊಂದು ಪ್ರಶ್ನೆ ಮೇಡಮ್, ಈ ನೀರು ಕುಡಿಯುವ ಮೊದಲು ಈ ಆಕಳಿಕೆ ಬರೋದು ಉಂಟಲ್ಲ, ನೀರು ಕುಡಿಯಲಿಕ್ಕೆ ಬೇಕಾದ್ರೆ ಅದು ಬೇಕಾಗುವ ಒಂದು ಇದುವ ಆಕಳಿಕೆ ಬರ್ತಾ ಅಲ್ಲ, ಎಂತ ನೀರು ಕುಡಿಯುವ ಸಿಗ್ನಲ್ ಅಲ್ಲ ಯಾವ್ದು ಅಂತ ಹೇಳಿ. ಆಕಳಿಕೆಗೂ ನೀರು ಕುಡಿಯೋದಕ್ಕೆ ಏನಾದ್ರು ಸಂಬಂಧ ಇದೆಯಾ ಅಂತ ಕೇಳ್ತಿದ್ದಾರೆ ಅವರು. ಇಲ್ಲ ಇಲ್ಲ ಇಲ್ಲ. ಬಿಕ್ಕಳಿಕೆನಾ? ಬಿಕ್ಕಳಿ ಕೇಳ್ತಿದ್ದೀರಾ ನೀವು? ಆಕಳಿಕೆ ಇಲ್ಲ ಇಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ. ನೀರು ಕುಡಿಯೋದಕ್ಕೂ ಏನು ಸಂಬಂಧ ಉಂಟಾ ಅಂತ? ಇಲ್ಲ ಇಲ್ಲ. ಅಂದ್ರೆ ಬಾಯಾರಿಕೆ ಆದಾಗ ಕೆಲವು ಸ್ವಲ್ಪ ಆಕಳಿಕೆ ಬಂದ್ರೆ ನೀರು ಕುಡಿಯಬೇಕು ಅಂತ ಕೇಳ್ತದ ಅಂತ ದೇಹ. ಈಗ ಬಾಯಾರಿಕೆ ಆದಾಗ ಖಂಡಿತ ಕುಡಿಲೇಬೇಕು, ಅದು ದೇಹದ ಮೆಕ್ಯಾನಿಸಮ್. ನನಗೆ ತನಗೆ ನೀರು ಬೇಕಾಗಿದ್ದಾಗ ಅದು ಮೆಕ್ಯಾನಿಸಮ್. ಬಟ್ ಆಕಳಿಕೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅಂದ್ರೆ ಏನ್ ಗೊತ್ತಾ, ಈಗ ನನಗೆ ನನ್ನ ಈಗ ಒಂದು ಇದರಲ್ಲಿ 40 ನನ್ನ ಒಂದು ಅಭ್ಯಾಸ ಏನು ಅಂತ ಹೇಳಿದ್ರೆ, ನನಗೆ ಈಗ ಬಾಯಾರಿಕೆ ಆಕಳಿಕೆ ಬಂದ್ರೆ ನೀರು ಕುಡಿದ್ರೆ ಕಮ್ಮಿ ಆಗ್ತದೆ, ಅದು ಆಕಳಿಕೆ ಹೋಗುತ್ತದೆ. ಅದೇ ನಿದ್ದೆ ಎಲ್ಲ ಚೆನ್ನಾಗಿದೆಯಾ ಅಂತೇಳಿ ಒಂದ್ಸತಿ ನೋಡ್ಕೊಬೇಕಾಗ್ಬಹುದು. ನಿದ್ದೆ ಎಲ್ಲ ಚೆನ್ನಾಗಿ ಬರ್ತಾ ಉಂಟು. ಸರಿ ಆಯ್ತು. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ಈ ದೀರ್ಘಕಾಲೀನ ಸಮಸ್ಯೆಗಳ ಬಗ್ಗೆ ಮಾತಾಡೋದಾದ್ರೆ, ಇದು ಲೈಫ್ ಲಾಂಗ್ ಇರ್ತದ, ವಾಸಿಯಾಗದೆ ಇರಬಹುದಾ, ಹೇಗೆ ಇದು? ಯೂಶಲಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೇಳಿ ಡಯಾಗ್ನೋಸ್ ಆದ್ಮೇಲೆ ಅದು ಇರ್ರಿವರ್ಸಿಬಲ್ ಸ್ಟೇಜ್. ಸೊ ಅದು 90% ಕೇಸಸ್ಸಲ್ಲಿ ಸ್ಟೇಜ್ 1-3 ಡಯಾಗ್ನೋಸ್ ಆದರೆ ಸ್ವಲ್ಪ ನಿಧಾನ ಮಾಡ್ಬೋದು ಸ್ಟೇಜ್ 4-5 ಹೋಗಲಿಕ್ಕೆ. ಇಲ್ಲಾಂದರೆ ಒಂದ್ಸತಿ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತೇಳಿ ಡಯಾಗ್ನೋಸ್ ಆಯಿತು ಅಂದರೆ ಅದು ಯೂಶಲಿ ಇಟ್ ಇಸ್ ಲೈಫ್ ಲಾಂಗ್. ಈಗ ಸ್ಟೇಜಸ್ ಹೇಳಿದ್ರಿ, ಸ್ಟೇಜಸ್ ಅಂದರೆ ಏನು, ಮತ್ತು ಯಾವ ಹಂತದಲ್ಲಿ ಇದು ಸಾಮಾನ್ಯ ಸಿಂಪ್ಟಮ್ಸ್ ಗೊತ್ತಾಗ್ತದೆ ನಮಗೆ, ಯಾವ ಸ್ಟೇಜಲ್ಲಿ? ಓಕೆ, ಸ್ಟೇಜಸ್ ಅಂದರೆ ಈಗ ನಾವು GFR ಅಂತ ಹೇಳ್ತೀವಿ. ಈಗ ನೀವು ನೋಡಿರ್ಬೋದು ಕ್ರಿಯಾಟಿನಿನ್ ಅನ್ನೋ ಟೆಸ್ಟ್ ಮಾಡಿಬಿಟ್ಟು GFR ಕ್ಯಾಲ್ಕುಲೇಟ್ ಮಾಡೋದು ಅಂತೇಳಿ. ಸೊ ಇದು ಕಿಡ್ನಿ ಎಷ್ಟು ಪರ್ಸೆಂಟ್ ವರ್ಕ್ ಆಗ್ತಿದೆ ಅನ್ನೋದಕ್ಕೆ ಇಂಡೈರೆಕ್ಟ್ ಆಗಿ ಇರೋ ಮಾರ್ಕರ್. ಸೊ ಇದರಲ್ಲಿ 5 ಇದೆ CKD. ಸೊ ಅದರಲ್ಲಿ ಫಸ್ಟ್ 3 ಯೂಶಲಿ ಸಿಂಪ್ಟಮ್ಸ್ ಇರೋದಿಲ್ಲ. 4th or 5th ಸ್ಟೇಜಸ್ಸಲ್ಲಿ ಅನಿಮಿಯಾ ಬರೋದಾಗಲಿ, ಅಥವಾ ಉಸಿರಾಟಕ್ಕೆ ತೊಂದರೆ ಆಗೋದಾಗಲಿ, ಅಥವಾ ಕೈಯಲ್ಲಿ ಕಾಲಲ್ಲಿ ಎಲ್ಲ ಮುಖದಲ್ಲಿ ಸ್ವೆಲ್ಲಿಂಗ್ ಬರೋದಾಗಲಿ ಇರ್ತದೆ ಸಿಂಪ್ಟಮ್ಸ್. ಹಾಗೆ ನೀವು ಆವಾಗಲೇ ಹೇಳಿದ್ರಿ, ಆವಾಗವಾಗ ನಾವು ಟೆಸ್ಟ್ಗಳನ್ನು ಮಾಡ್ತಾ ಇರಬೇಕು ಅಂತ. ಇಲ್ಲಿ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸಮಸ್ಯೆಗಳು ಯಾರಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ, ಮತ್ತು ಯಾರು ಇದರ ಒಂದು ಟೆಸ್ಟನ್ನು ಮಾಡಿಸ್ತಾ ಇರಬೇಕಾಗುತ್ತೆ? ಎಸ್, ಈಗ ಆಲ್ರೆಡಿ ರಿಸ್ಕ್ ಫ್ಯಾಕ್ಟರ್ಸ್ ಹೇಳಿರೋ ಹಾಗೆ ಡಯಾಬಿಟಿಸ್ ಇದ್ದಾಗ ಅಥವಾ ಹೈಪರ್ಟೆನ್ಷನ್ ಇದ್ದಾಗ ರೆಗ್ಯುಲರ್ ಆಗಿ ಕಿಡ್ನಿ ಫಂಕ್ಷನ್ ಟೆಸ್ಟ್ ಮಾಡ್ತಾರೆ ಎಲ್ಲ ಪ್ರೈಮರಿ ಕೇರ್ ಫಿಸಿಷಿಯನ್ಸ್. ಸೊ ಅದರಲ್ಲಿ ಕ್ರಿಯಾಟಿನಿನ್ ಮತ್ತು ಎಲೆಕ್ಟ್ರೋಲೈಟ್ಸ್ ಟೆಸ್ಟ್ ಮಾಡ್ತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಯೂರಿನ್ ಟೆಸ್ಟ್. ಯೂರಿನ್ ಟೆಸ್ಟನ್ನು ಲಿಕ್ವಿಡ್ ಬಯೋಪ್ಸಿ ಆಫ್ ಕಿಡ್ನಿ ಅಂತ ಹೇಳ್ತಾರೆ. ಅಂದರೆ ತುಂಬ ಸಿಂಪಲ್ ಟೆಸ್ಟ್, ಬಟ್ ತುಂಬ ವಿಷಯಗಳು ಗೊತ್ತಾಗ್ತದೆ ಕಿಡ್ನಿ ಬಗ್ಗೆ. ಸೊ ಪ್ರೋಟೀನ್ ಹೋಗ್ತಿದೆಯಾ ಅಥವಾ ಬ್ಲಡ್ ಹೋಗ್ತಿದೆಯಾ ಅಥವಾ ಇನ್ಫೆಕ್ಷನ್ ಇದೆಯಾ ಅದೆಲ್ಲ ಗೊತ್ತಾಗ್ತದೆ. ನೆಕ್ಸ್ಟು ಕಿಡ್ನಿ ಸೈಜ್ ತಿಳ್ಕೊಳ್ಳಿಕ್ಕೆ ಅಲ್ಟ್ರಾಸೌಂಡ್ ಅಂತ ಮಾಡ್ತೀವಿ. ಸೊ ಯೂಶಲಿ ನಮ್ಮ ಕಿಡ್ನಿ ಸೈಜ್ ನಾರ್ಮಲ್ ಅಂದರೆ 9-10 centimeters. ಸೊ 8 centimeters ಬಾರ್ಡರ್ ಲೈನ್ ಅಂತ ಹೇಳ್ತೀವಿ. ಸೊ ಇದರಲ್ಲಿದ್ದರೆ ನಾರ್ಮಲ್ ರೇಂಜ್, ಇನ್ನು ಮತ್ತೆ ಅದೇನಾದ್ರು ಶ್ರಿಂಕ್ ಆಗಿದೆಯಾ ಇನ್ನು ಏನು ಮಾಡ್ಬೋದು ಅಂಥೇಳಿ. ನೆಕ್ಸ್ಟ್ ನಾರ್ಮಲ್ ಸೈಜ್ ಇರೋ ಕಿಡ್ನೀಸಿಗೆ ನೆಕ್ಸ್ಟ್ ಏನಾದರೂ ಪ್ರೋಟೀನ್ ಲೀಕ್ ಆಗ್ತಿದೆ ಅಥವಾ ಬ್ಲಡ್ ಹೋಗ್ತಿದೆ ಅಂದರೆ ಬಯೋಪ್ಸಿ ಅನ್ನೋದು ಮಾಡ್ಬೋದು, ಕಿಡ್ನಿ ಬಯೋಪ್ಸಿ ಅಂಥೇಳಿ. ಸೊ ಅದರಲ್ಲಿ ಸುಮಾರಷ್ಟು ಕಾರಣಗಳು ಗೊತ್ತಾಗ್ತದೆ ಕಿಡ್ನಿ ಕಾಯಿಲೆ ಏನಿದೆ ಅಂಥೇಳಿ. ಸೊ ಪ್ರೈಮರಿ ಸ್ಟೇಜಲ್ಲೇ ಗೊತ್ತಾಗಿ ನಾವು ಕಿಡ್ನಿ ಬಯೋಪ್ಸಿ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಸುಮಾರಷ್ಟು. ಈಗ ನಮ್ಮಲ್ಲಿ ಬರೋ ಪೇಷಂಟ್ಸಲ್ಲಿ ಸುಮಾರಷ್ಟು ಜನ ಡಯಾಲಿಸಸಲ್ಲಿದ್ದವರು ನೆಕ್ಸ್ಟ್ ಬಯೋಪ್ಸಿ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೊಂಡು ಡಯಾಲಿಸಿಸ್ ನಿಲ್ಲಿಸಿರೋ ಉದಾಹರಣೆಗಳು ಕೂಡ ಇದೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ದ ಕೀ. ಹಾಗೆ ಈಗ ನೀವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡ್ತಾ ಡಯಾಲಿಸಿಸ್ ಬಗ್ಗೆ ಮಾತಾಡಿದ್ರಿ. ಈಗ ಈ ಡಯಾಲಿಸಿಸ್ ಅಂತ ಹೇಳಿದಾಗ ಎಲ್ಲೋ ಒಂದು ಜನರಿಗೆ ಒಂದು ರೀತಿಯ ಆತಂಕ ಇರ್ತದೆ, ಇದೇನಿದು ಡಯಾಲಿಸಿಸ್ ಅಂತ. ಜನರು ಆತಂಕ ಪಡುವ ಅವಶ್ಯಕತೆ ಇದೆಯಾ? ಆತಂಕ ಪಡುವಂಥದ್ದಿಲ್ಲ. ಬಟ್ ಡಯಾಲಿಸಿಸ್ ಅಂದರೆ ಈಗ ಕಿಡ್ನಿ ಏನು ನಮ್ಮದು ಫಿಲ್ಟರ್ ಮಾಡ್ತದೆ ಬ್ಲಡ್, ಹಾಗೆ ಒಂದು ಮೆಷಿನ್ ಫಿಲ್ಟರ್ ಮಾಡ್ತದೆ. ಸೊ ಡಯಾಲಿಸಿಸಲ್ಲಿ ಎರಡು ಟೈಪ್ಸ್ ಇದೆ, ಒಂದು ಹೀಮೋ ಡಯಾಲಿಸಿಸ್ ಅಂತೇಳಿ, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೇಳಿ. ಹೀಮೋ ಡಯಾಲಿಸಿಸ್ ಅಂದರೆ ಮೆಷಿನಲ್ಲಿ ಬ್ಲಡ್ಡನ್ನು ತರಿಸ್ಬಿಟ್ಟು ಅದು ಫಿಲ್ಟರ್ ಆಗಿಬಿಟ್ಟು ಮತ್ತೆ ದೇಹಕ್ಕೆ ವಾಪಸ್ ಹೋಗ್ತದೆ. ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ನಮ್ಮ ದೇಹದಲ್ಲಿರೋ ಪೆರಿಟೋನಿಯಲ್ ಮೆಂಬ್ರೇನ್ ಅದು ಫಿಲ್ಟರ್ ಆಗಿ ಆ್ಯಕ್ಟ್ ಮಾಡ್ತದೆ. ಸೊ ಇದೆರಡು ಡಯಾಲಿಸಿಸ್. ಇದು ಸುಮಾರಷ್ಟು ಪೇಷಂಟ್ಸಿಗೆ ಭಯ ಇರ್ತದೆ, ನಾವು ಡಯಾಲಿಸಿಸ್ ಅಂತ ಹೇಳಿದ ತಕ್ಷಣ ಟ್ರೀಟ್ಮೆಂಟ್ ತಗೊಳ್ದೇ ಇರೋದು, ಅದೆಲ್ಲ ನೋಡಿದ್ದೀವಿ ನಾವು. ಬಟ್ ಚೆನ್ನಾಗಿ ಫಾಲೋಅಪಲ್ಲಿ ಇದ್ದು ರೆಗ್ಯುಲರ್ ಆಗಿ ತಗೊಂಡ್ರೆ ಇಟ್ ಇಸ್ ಯೂಸ್ಫುಲ್. ಈಗ ಮತ್ತೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ. ಶ್ರೀ ಗುರು ಗೌರಂಗ ಗಾಂಧಾರಿಕ ಗಿರ್ಧಾರಿ ರಾಧಾ ಸೇವ ರಮಣ ಬಿಹಾರಿ ಜಯತಃ ಗದಾಧಾರ್ ಗೌರಂಗ ಗೌರ್ ಗದಾಧಾರ್ ಗೌರ್ ನಿತ್ಯಾನಂದ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ರಾಧೇ ರಾಧೇ. ನಮಸ್ಕಾರ, ನಾನು ಪ್ರೇಮ್ ಪ್ರದೀಪ್ ದಾಸ್ ಅಂತ ಮಾತಾಡ್ತಿರೋದು, ಶ್ರೀಕೃಷ್ಣ ಚೈತನ್ಯ ಪರಶುರಾಮ ಕ್ಷೇತ್ರ ಮಂಗಳೂರಿಂದ. ಗಂಗೋತ್ರಿ ಯಮುನೋತ್ರಿ ಚಾರ್ಧಾಮ್ ಯಾತ್ರೆಯ ಶುಭಾಶಯಗಳು ಎಲ್ಲ ಬಾಂಧವರಿಗೆ. ವೈದ್ಯರೇ ವೈದ್ಯ ನಾರಾಯಣ ಹರಿ ಓಂ ಓಂ ದನ್ನಂತರಾಯ ನಮ. ನನ್ನ ಪ್ರಶ್ನೆ ಏನಂದ್ರೆ, ಹಲೋ ಕೇಳ್ತಾ ಇದೆ ಹೇಳಿ. ಇದು ಈಗ ಕ್ಯಾಲ್ಸಿಯಂ, ಆಗ ನೀವು ಹೇಳಿದ್ರಲ್ಲ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ, ಇದು ಕಿಡ್ನಿಯಲ್ಲಿ ಎಷ್ಟು ಗ್ರಾಮ್ಸ್ ಪರ್ ಡೇ, ನಾವೀಗ ಗ್ರೌಂಡ್ ನಟ್ಸ್ ಇತ್ಯಾದಿ ಎಲ್ಲ ಸೇವನೆ ಮಾಡುವಾಗ ಎಷ್ಟು ಪರ್ಮಿಸಿಬಲ್ ಲಿಮಿಟ್ ಅಂತ ಹೇಳ್ಬೋದಾ? ಒಂದು ಎಷ್ಟು ಗ್ರಾಮ್ ತಗೊಳ್ಬಹುದು, ಅದು ಕಿಡ್ನಿಗೆ ಕ್ರಿಯಾಟಿನ್ ಕ್ರಿಯೇಟ್ ಆಗ್ತದಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈಗ ಇದು ಇದು ಗ್ರಾಮ್ಸ್ ವೈಸ್ ಹೇಳಿದ್ರೆ ಒಂದು ಉತ್ತಮ ಇದಾಗ್ತದೆ. ಮತ್ತೆ ಇದು ಬಾಳೆದಿಂಡನ್ನ ಈಗ ಆಯುರ್ವೇದದಲ್ಲೆಲ್ಲ ಅದನ್ನ ಬಹಳ ಅಡ್ವೊಕೇಟ್ ಮಾಡ್ತಾರೆ, ಅದು ಕಿಡ್ನಿಗೆ ಸ್ಟೋನ್ ಅದಿದ್ದೆಲ್ಲ ಇದ್ರೆ ಕಿಡ್ನಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಅದನ್ನ ನೀವು ಕೂಡ ಅದನ್ನ ಎಫೆಕ್ಟ್ ಅಂದ್ರೆ ಅದಕ್ಕೆ ಏನಾದ್ರು ಪಾಸಿಟಿವ್ ಆಗಿ ಏನಾದ್ರು ಹೇಳ್ತೀರಾ ಅಂತ. ಓಕೆ, ಸೊ ಪ್ರೋಟೀನ್ ಇಂಟೇಕ್ ಏನಿದೆ ಅದು ಈಗ ಕಿಡ್ನಿ ಸಮಸ್ಯೆ ಇಲ್ಲದೇ ಇದ್ದಾಗ ನಾರ್ಮಲ್ ಇಂಟೇಕ್ ಅಂದರೆ 1.2 grams per kg ಅಂತ ಹೇಳ್ತೀವಿ. ಕಿಡ್ನಿ ಸಮಸ್ಯೆ ಬಂದಮೇಲೆ ಪ್ರೋಟೀನ್ನ ಎಕ್ಸ್ಕ್ರೀಟ್ ಮಾಡುವಂಥ ಕೆಪ್ಯಾಸಿಟಿ ಕಿಡ್ನಿಗೆ ಕಡಿಮೆ ಆಗ್ತದೆ. ಸೊ ಆವಾಗ ನಾವು 0.8 grams per kg ಬಾಡಿ ವೆಯ್ಟ್ ತಗೋಬೋದು. ಸೊ ಇದು ನಾರ್ಮಲ್ ಪ್ರೋಟೀನ್ ಇಂಟೇಕ್. ಇನ್ನು ಕ್ಯಾಲ್ಶಿಯಂ ಟ್ಯಾಬ್ಲೆಟ್, ಇದು ದಿಸ್ ಇಸ್ ಆಲ್ಸೋ ಅಬ್ಯೂಸ್ಡ್, ಅಂದರೆ ಓವರ್ ದ ಕೌಂಟರ್ ಮೆಡಿಕೇಶನ್ ತಗೊಳ್ಳೋ ಹಾಗೆ. ಈಗ ಮೈಕೈ ನೋವು ಬಂತು, ಕ್ಯಾಲ್ಶಿಯಂ ತಗೊಂಡೆ, ಅದು ಮಾಡಬಾರ್ದು. ಅಂದರೆ ಕ್ಯಾಲ್ಶಿಯಂ ಲೆವೆಲ್ಸ್ ನೋಡಿಬಿಟ್ಟು ಅಥವಾ ಬೇರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ನೋಡಾದ್ಮೇಲೆ ನಾವು ಯೂಶಲಿ ಪ್ರಿಸ್ಕ್ರೈಬ್ ಮಾಡ್ತೀವಿ. ಸೊ ಕ್ಯಾಲ್ಶಿಯಮನ್ನು ಹಾಗೆ ತಗೊಳ್ಬಾರ್ದು. ಇನ್ನು ಮೂರನೇದು, ನೀವು ಅದು ನಾರ್ಮಲ್ ಇಂಟೇಕ್ ಏನಿದೆ ಅದು ತಗೋಬಹುದು ಅಷ್ಟೇ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದಕ್ಕೆ. ಈಗ ಮುಂದೆ ಇನ್ನೊಂದು ಕರೆ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಬೇಡ ಅಂದ್ರೆ ರಿಸರ್ಚ್ ಮಾಡುವಾಗ ಡಾಕ್ಟರ್ ಹೇಳಿದ್ರು. ಡಾಕ್ಟರ್ ನಮಸ್ತೆ. ನಮಸ್ತೆ. ರಿಸರ್ಚ್ ಮಾಡುವಾಗ ಅದ್ರ ಪ್ರೋಟೀನ್ ಹೋಗುದು ಅಂತಂದ್ರೆ ಅಲ್ವಾ ಲಕ್ಷಣಗಳು ಏನಂತ ಒಂದು ನನಗೆ ಹೇಳಬೇಕು. ಮತ್ತೊಂದು ಬಾರ್ಲಿ ನೀರು ಕುಡಿದ್ರೆ ಅದೆಲ್ಲ ಸರಿ ಆಗ್ತದೆ ಅಂತ ಅದು ಬೇಕು. ಈಗ ನಿಮ್ಮ ಮೊದಲ ಪ್ರಶ್ನೆ ಮತ್ತೊಂದ್ಸಲ ಕೇಳ್ಬೋದಾ? ಅದೇ ರೀಸಸ್ ಅಂದ್ರೆ ಮೂತ್ರ ಮಾಡುವಾಗ ಪ್ರೋಟೀನ್ ಹೋಗುದಂತ ಅವ್ರು ಹೇಳಿದ್ರಲ್ವಾ, ಅದರ ಲಕ್ಷಣಗಳು ಹೇಗಿರುತ್ತದೆ ಅಂತ ನನಗೆ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ದೀನಿ. ಓಕೆ, ಅಂದರೆ ಮೂತ್ರ ಮಾಡಾದ್ಮೇಲೆ ನೊರೆ ನಾನು ಟೆಸ್ಟ್ ಮಾಡೋದು, ಈಗ ಸೋಪ್ ವಾಟರಿಂದ ಬಬಲ್ಸ್ ಇರ್ತದಲ್ಲ ಆ ಥರ ಕಾಣುವಂಥದ್ದು, ಅದು ಯೂಶಲಿ ಪ್ರೋಟೀನ್ ಮೂತ್ರದಲ್ಲಿ ಹೋಗ್ತಿರ್ಬೇಕಾದ್ರೆ ಗೊತ್ತಾಗ್ತದೆ. ಇನ್ನೊಂದು ಇಂಡೈರೆಕ್ಟ್ ಸೈನ್ ಅಂದರೆ ಕೈ ಕಾಲು ಅಥವಾ ಮುಖದಲ್ಲಿ ಬಾವು ಬರೋದು. ಅದೇ ಅಲ್ಲ, ಮತ್ತೊಂದರ ಮೊದಲು ನಮ್ಮಲ್ಲಿ ಎಲ್ಲ ಬಿಲುಪು ಹೋಗುದು ಬಿಲುಪು ಹೋಗುದು ಅಂತಲ್ಲ, ಅದು ಎಲ್ಲ ಕೇಳುವಾಗ ಅದೇನ ಅಂತ ಕೇಳಿದ್ದು ನನಗೆ. ಅದು ಸ್ವಲ್ಪ ಅದೇ ತರ ಆಗ್ತದೆ, ಬಟ್ ಬಿಳುಪು ಹೋಗೋದು, ಈಗ ಮೂತ್ರ ಇನ್ಫೆಕ್ಷನ್ ಇದ್ದಾಗಲೂ ಕೂಡ ಮೂತ್ರದ ಕಲರ್ ಚೇಂಜ್ ಆಗ್ತದೆ ಕಂಪ್ಲೀಟ್ ಆಗಿ ವೈಟ್, ಸೊ ಅದು ಬೇರೆ. ಇದು ಪ್ರೋಟೀನ್ ಹೋಗ್ತಿರ್ಬೇಕಾದ್ರೆ ನೊರೆ ಅಂಶ ಕಾಣ್ತದೆ ಮೂತ್ರ ಪಾಸ್ ಮಾಡಿದ್ಮೇಲೆ ಕಮೋಡಲ್ಲಿ ನೋಡ್ಕೊಂಡಾಗ ಅಲ್ಲಿ ಫುಲ್ ಈಗ ಸೋಪ್ ವಾಟರ್ ಹೇಗಿರ್ತದೆ ಬಬಲ್ಸ್ ಆ ತರ ಕಾಣ್ತದೆ ಹಾಗೆ. ಅದೇ ಸರ್, ಅಂದ್ರೆ ಡಾಕ್ಟರ್ ಅದಕ್ಕೆ ಬಾರ್ಲಿ ನೀರು ಅಂತ ಇದ್ದವರಾಗಿದ್ದವರು ಬಾರ್ಲಿ ನೀರು ಕುಡಿದ್ರೆ ಸರಿ ಹೋಗ್ತದೆ ಅಂತ. ಇದು ನಮ್ಮ ಸೈನ್ಸ್ ಅಲ್ಲಿ ಏನು ಎವಿಡೆನ್ಸ್ ಇಲ್ಲ, ಅದ್ರ ಬಗ್ಗೆ ನಂಗೆ ಕಮೆಂಟ್ ಮಾಡುವಂತ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಈಗ ನೀವು ಆವಾಗಲೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ, ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅನ್ನು ಯಾವ ಹಂತದಲ್ಲಿ ಮಾಡಬೇಕಾಗುತ್ತೆ, ಮಾಡ್ತಾರೆ, ಮತ್ತು ಅದಕ್ಕೆ ಏನೆಲ್ಲ ಪ್ರೊಸೀಜರ್ಗಳಿರ್ತವೆ? ಎಸ್, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಈಗ ಡಯಾಲಿಸಿಸ್ ಬಗ್ಗೆ ನಾವು ಮಾತಾಡಿದ್ವಲ್ಲ, ಸೊ ಹಾಗೆ ಸಿ ಕೆ ಡಿ ಸ್ಟೇಜ್ 5 ಅಲ್ಲಿ ಅಂದರೆ ಜಿ ಎಫ್ ಆರ್ ಕ್ಯಾಲ್ಕುಲೇಟ್ ಮಾಡಿದಾಗ ಲೆಸ್ ದ್ಯಾನ್ 10-15 ಇದ್ದಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು. ಟ್ರಾನ್ಸ್ಪ್ಲಾಂಟೇಷನಲ್ಲಿ ಎರಡು ಥರ ಇದೆ, ಒಂದು ಪ್ರೀ ಎಂಪ್ಟಿವ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ಅಂದರೆ ಡಯಾಲಿಸಿಸಿಗೆ ಹೋಗ್ದೇ ಫಸ್ಟೇ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಳ್ಳೋದು. ಇನ್ನೊಂದು ಪೋಸ್ಟ್, ಅಂದರೆ ಡಯಾಲಿಸಿಸ್ ತೊಗೊಂಡು ಅದಾದಮೇಲೆ ಸೂಟಬಲ್ ಡೋನರ್ ಸಿಕ್ಕಮೇಲೆ ಮಾಡೋ ಟ್ರಾನ್ಸ್ಪ್ಲಾಂಟೇಷನ್. ಸೊ ಇದರಲ್ಲಿ ಡೋನರ್ ಎರಡು ಥರ ಇರ್ತಾರೆ, ಒಂದು ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ, ಈಗ ಬ್ಲಡ್ ಗ್ರೂಪ್ ಮ್ಯಾಚ್ ಆಗಿ ಅಥವಾ ಹೆಚ್ ಎಲ್ ಎ ಅನ್ನೋ ಟೆಸ್ಟ್ ಮ್ಯಾಚ್ ಆದಾಗ ಫ್ಯಾಮಿಲಿಯವರೇ, ಅಂದರೆ ತಂದೆ ತಾಯಿ ಆಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಅಥವಾ ಹೆಂಡತಿ, ಈ ಜನ್ರೇಷನಲ್ಲಿ ಕೊಡುವಂಥ ಇದು, ಅದು ಲೈವ್ ರಿಲೇಟೆಡ್ ರೀನಲ್ ಟ್ರಾನ್ಸ್ಪ್ಲಾಂಟ್. ಇನ್ನೊಂದು ಕೆಡವರ್ ಡೊನೇಷನ್ ಅಂತ, ಈಗ ಬ್ರೈನ್ ಡೆತ್ ಆದಮೇಲೆ ಆರ್ಗನ್ ಡೊನೇಟ್ ಮಾಡ್ತಾರಲ್ಲ, ಅದು ಒಂದು. ಇದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಜೀವನ ಸಾರ್ಥಕತೆ ಅಂತ ಪ್ರೋಗ್ರಾಮ್ ಇದೆ, ಅದರಲ್ಲಿ ಎನ್ಲಿಸ್ಟ್ ಮಾಡಿಕೊಂಡ್ರೆ ಈಗ ತೀರಿ ಹೋದ್ಮೇಲೆ ಯಾರು ಡೊನೇಟ್ ಮಾಡೋಕ್ಕೆ ವಿಲ್ಲಿಂಗ್ ಇದ್ದಾರೋ ಅವರಿಂದ ತಗೊಳ್ಳೋವಂಥದ್ದು ಟ್ರಾನ್ಸ್ಪ್ಲಾಂಟೇಷನ್. ಡಾಕ್ಟರ್, ಇನ್ನು ಈ ಕಿಡ್ನಿ ಆರೋಗ್ಯದ ಬಗ್ಗೆ ಹೇಳೋದಾದ್ರೆ, ಈಗ ಸಣ್ಣ ವಯಸ್ಸಿನಿಂದಲೇ ಕಿಡ್ನಿ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಎದುರಾಗಬಾರ್ದು ಅಂತ ಹೇಳಿದರೆ, ಅವ್ರು ಯಾವ ರೀತಿಯಾದಂಥ ಜೀವನ ಶೈಲಿನ ರೂಢಿಸ್ಕೊಳ್ಬೇಕಾಗುತ್ತೆ? ಡೆಫಿನೆಟ್ಲಿ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಕ್ಯೂರ್ ಅಂತೇಳಿ, ಈಗ ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ. ಸೊ ನಾವು ತಗೊಳ್ಳೋ ಆಹಾರ, ಇವಾಗ ಸಾಕಷ್ಟು ನೋಡಿದಿರೋ ಪ್ರೊಸೆಸ್ಡ್ ಫುಡ್ಸ್ ಇದೆ, ಅದನ್ನು ಅವಾಯ್ಡ್ ಮಾಡಬೇಕು. ಈಗ ಒಬ್ರು ಕೇಳಿದ್ರು ಕಾರ್ಬೋನೇಟೆಡ್ ಡ್ರಿಂಕ್ಸ್ ತೊಗೊಬೋದಾ ಅಂತೇಳಿ, ಅದನ್ನು ಅವಾಯ್ಡ್ ಮಾಡಬೇಕು. ಇದು ಏನು ಆಹಾರದಲ್ಲಿ ಡಯೆಟಲ್ಲಿ ಪ್ರೋಟೀನ್ ಇಂಟೇಕ್ ಚೆನ್ನಾಗಿರಬೇಕು, ಬ್ಯಾಲೆನ್ಸ್ಡ್ ಡಯೆಟ್ ಇರಬೇಕು, ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ಸ್ ಆಗಲಿ, ಫ್ಯಾಟ್ ಆಗಲಿ, ಮತ್ತು ಫೈಬರ್ ರಿಚ್ ಫುಡ್ಸ್, ಇದನ್ನು ಬ್ಯಾಲೆನ್ಸ್ ಆಗಿ ತೊಗೊಳ್ಬೇಕು. ಮತ್ತು ಮೂರನೇದಂದರೆ ಎಕ್ಸಸೈಸ್. ಸೊ ವಾರದಲ್ಲಿ ಅಟ್ಲೀಸ್ಟ್ 150 ನಿಮಿಷ ನಾವು ಹೇಳ್ತೀವಿ, ಅಂದರೆ 5 days 30 minutes ಎಕ್ಸಸೈಸ್. ಸ್ವಲ್ಪ ಬ್ರಿಸ್ಕ್ ವಾಕ್ ಇರ್ಬೋದು ಅಥವಾ ಸೈಕ್ಲಿಂಗ್ ಇರ್ಬೋದು, ನಾರ್ಮಲ್ ವ್ಯಾಯಾಮಗಳಿರ್ಬೋದು, ಯೋಗಾಭ್ಯಾಸಗಳಾಗಿರ್ಬೋದು, ಇದನ್ನು ರೆಗ್ಯುಲರ್ ಆಗಿ ಮಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ. ಸೊ ಇದರಿಂದ ಒಬೆಸಿಟಿ ಆಗಲಿ ಅಥವಾ ಮಧುಮೇಹ ಕಾಯಿಲೆ ಆಗಲಿ ಅಥವಾ ಹೈಪರ್ಟೆನ್ಷನ್ ಆಗಲಿ, ಇದು ಬರುವಂಥ ಚಾನ್ಸಸ್ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಆವಾಗ ಇವೆಂಚುಲಿ ಕಿಡ್ನಿ ಇನ್ವಾಲ್ವ್ಮೆಂಟ್ ಕೂಡ ಕಡಿಮೆ ಆಗ್ತದೆ. ಯಾವ ವಯಸ್ಸಿನ ನಂತರ ಸ್ವಲ್ಪ ಜಾಸ್ತಿ ಜಾಗರೂಕರಾಗಿರ್ಬೇಕಾಗುತ್ತೆ ನಾವು? ಹಾಂ, ಅಬೌವ್ 50 years ಯೂಶಲಿ ಪ್ರಾಬ್ಲಮ್ಯಾಟಿಕ್ ಇವಾಗ, ಬಟ್ ಲೈಫ್ ಸ್ಟೈಲ್ ನೋಡಿದ್ರೆ ಈವನ್ 30-35 years ಅಲ್ಲೇ ಡಯಾಬಿಟಿಸ್ ಎಲ್ಲ ಬರ್ತಾ ಇದೆ, ನಾವು ಡಯಾಗ್ನೋಸ್ ಮಾಡ್ತಿದ್ದೀವಿ ಪೇಷಂಟ್ಸ್ ಅಲ್ಲಿ. ಸೊ ಅದೇ ಆಹಾರ ಕರೆಕ್ಟಾಗಿ ಹೆಲ್ತಿ ಫುಡ್ ತಗೊಂಡ್ರೆ ಇದೆಲ್ಲ ಪ್ರಿವೆಂಟ್ ಆಗ್ತದೆ. ಮತ್ತೆ ಹೊರಗಡೆ ಫುಡ್ ಅನ್ನು ತಿನ್ಬೇಕಾದ್ರೆ ಸ್ವಲ್ಪ, ಹೌದು ಹೌದು, ಪ್ರೊಸೆಸ್ಡ್ ಫುಡ್ ಇಸ್ ನಾಟ್ ಅಡ್ವೈಸಬಲ್. ಧನ್ಯವಾದಗಳು ಡಾಕ್ಟ್ರೆ, ಇಷ್ಟೊತ್ತು ನಮ್ಮ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದ್ರಿ, ಮೂತ್ರಪಿಂಡದ ಹಲವಾರು ಸಮಸ್ಯೆಗಳ ಬಗ್ಗೆ ತಾವು ಗಮನ ಹರಿಸಿದ್ರಿ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಕೇಳುಗರ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ KMC ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮ ಇದುವರೆಗೆ ಕೇಳಿದಿರಿ. ದೀರ್ಘಕಾಲದ ಕಿಡ್ನಿ ರೋಗ ಅಥವಾ ಕ್ರಾನಿಕ್ ಕಿಡ್ನಿ ಡಿಸೀಸ್, ಈ ವಿಷಯದ ಕುರಿತು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಅತ್ತಾವರದ KMC ಆಸ್ಪತ್ರೆಯ ಮೂತ್ರಪಿಂಡ ತಜ್ಞರಾದ ಡಾಕ್ಟರ್ ಲಾವಣ್ಯ SR ಭಟ್. ಕಾರ್ಯಕ್ರಮ ನಡೆಸಿಕೊಟ್ಟವರು ಲತೀಶ್ ಪಾಲ್ದನಿ, ತಾಂತ್ರಿಕ ನೆರವು ಚಂದ್ರಶೇಖರ್ ಶೆಟ್ಟಿ ಮತ್ತು ಉಮೇಶ್ ಅಶೋಕನಗರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಎಂಸಿ ಆಸ್ಪತ್ರೆ ಅತ್ತಾವರ ಮಂಗಳೂರು. ಕೆಎಂಸಿ ಹಾಸ್ಪಿಟಲ್ ಅತ್ತಾವರ, ನಿಮ್ಮ ಆರೋಗ್ಯ ನಮ್ಮ ಕಾಳಜಿ. 30 ವರ್ಷಗಳಿಂದ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಮುಂಚೂಣಿಯಲ್ಲಿರುವ ಕೆಎಂಸಿ ಆಸ್ಪತ್ರೆಯ ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ಟ್ರೂಬೀಮ್ ರೇಡಿಯೇಷನ್ ಸೌಲಭ್ಯದೊಂದಿಗೆ ಇದೀಗ ಉತ್ಕೃಷ್ಟ ದರ್ಜೆಯ 3 ಟೆಸ್ಲಾ MRI ಸೌಲಭ್ಯದೊಂದಿಗೆ ಚಿಕಿತ್ಸೆಗೆ ಲಭ್ಯ. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ 8861586249. ಆಕಾಶವಾಣಿ ಮಂಗಳೂರು.